ಪ್ರಕರಣ ಗ್ರಂಥಗಳು ಅಂತ ಇವತ್ತು ಕರೀತಾರೆ. ಈ ಪ್ರಕರಣ ಗ್ರಂಥಗಳು ಅಧ್ಯಾತ್ಮ ಸಾಧಕನಿಗೆ ವೇದಿಕೆಯನ್ನು ಸಿದ್ಧಪಡಿಸ್ತಾರೆ. ವೇದಿಕೆ ಇದು ಸ್ವಲ್ಪ ಐಡಿಯಾ ನಿಮಗಿರ್ಬೇಕು. ಇವತ್ತು ಆಧುನಿಕ ಕಾಲದೊಳಗ ಏನು ವೇದಿಕೆಗಳು ಅಂತಿರ್ತಾವೆ, ಅವೆಲ್ಲವೂ ಕೂಡ ವ್ಯವಸ್ಥಿತವಾಗಿರ್ತವೆ. ಎಲ್ಲಿ ಸೈಡ್ ವಿಂಗ್ಸ್ ಬೇಕು, ರೆಡಿಮೇಡ್ ಸೈಡ್ ವಿಂಗ್ಸ್ ಇರ್ತವೆ. ಎಲ್ಲೆಲ್ಲಿ ಯಾವ್ಯಾವ ಸ್ಕ್ರೀನ್ ಬೇಕು, ಆ ಸ್ಕ್ರೀನ್ ಹ್ಯಾಂಗಿಂಗ್ ಸಿಸ್ಟಮ್ ಎಲ್ಲ ಅದು ರೆಡಿನೇ ಇರ್ತದೆ. ಎಷ್ಟು ಮಟ್ಟಿಗೆ ರೆಡಿ ಇರ್ತಂದ್ರೆ, ನೀನು ಇಲ್ಲಿದ್ದೋ ನಾ ಹನುಮಂತ ಹೋದ್ರೆ ಮ್ಯಾಲೆ ಏನು ಕೊಡ್ಬೇಕು ಅಂತಂದ್ರೆ, ಮೊದಲಿನ ಕಾಲ ಭಾರಿ ಕಷ್ಟ ಇತ್ತು. ಲೈಟ್ ಆರ್ಸಿ ಒಂದು ಸೆಕೆಂಡ್ ಒಳಗೆ ಅವ್ನು ಮ್ಯಾಲೆ ಹೋದಂಗೆ ಮಾಡಿ ಏನೋ ಮಾಡ್ತಿದ್ರು. ಈಗ ಅದೇನು ಮಾಡ್ಬೇಕಾಗಿಲ್ಲ, ಎಲ್ಲರೂ ಎದುರಿಗೇನೆ ಲೈವ್ ಆಗೇ ಹೇ ಈಗ ಜಿಗದಾನು ಸೀದಾ ಹೋಗಿ ಅಲ್ಲಿ ಮ್ಯಾಲೆ ಕೂಡ್ತಾನ. ಹೆಂಗ್ ರೀ ಸಾಧ್ಯ? ಅಷ್ಟು ವ್ಯವಸ್ಥೆ ಇವತ್ತು ವೇದಿಕೆ ಮೇಲೆ ಇರ್ತದೆ. ಅಂದ್ರೆ ಪ್ರಕರಣ ಗ್ರಂಥಗಳು ನಿಮ್ಗೆ ಎಷ್ಟು ವೇದಿಕೆಯನ್ನು ಸಿದ್ಧಪಡಿಸಿ ಕೊಡ್ತಾವ ಅಂದ್ರೆ, ನೀವು ಸುಮ್ಮನೆ ಬಂದು ಕುತ್ಕೋಬೇಕಷ್ಟೇ, ನಿಮಗೆ ಕರ್ಕೊಂಡು ಹೋಗಿ ಬ್ರಹ್ಮನಲ್ಲಿ ನಿಲ್ಲಿಸ್ಬೇಕು. ಹಾ, ಒಂದೇ ಮ್ಯಾಲ ಹೋಗೋದಿರ್ಲಿ, ಇದು ಕ್ಯಾಚ್ ಆಗುದಿಲ್ಲ. ಅಂದ್ರೆ ಸ್ಪ್ರಿಂಗ್ ತುಂಬಾ ಲೂಸ್ ಅದು, ಹೆಂಗ್ ಬೇರೆ ಆಗ್ತದೆ? ಒಂದು ದಾರ ಕೊಟ್ರೆ ಮಂಗಳ ಸೂತ್ರ ಕಟ್ಬೋದಿದೆ, ಇದ್ರ ಮೇಲೆ ಇಟ್ಕೋಬಹುದಲ್ಲ. ಅಲ್ಲ, ಎಂತಕ್ಕ ನಿಮ್ಮ ರೆಕಾರ್ಡಿಂಗ್ ಆಗ್ತದೆ ಸಮಸ್ಯೆ ಇಲ್ಲ. ಕೇಳಿಸ್ತಾ ಇದೆಯಾ? ಚೆನ್ನಾಗಿದೆ ಮೈಕ್. ಕೇಳಿಸ್ತಾ ಇಲ್ಲ? ಇನ್ನೂ ಪ್ರಾಬ್ಲಮ್ ಕೊಡ್ತೀವಿ. ಕೇಳಿಸ್ತಾ ಇದೆ? ಇಲ್ಲ, ನೀ ಕಡಿಮೆ ಮಾಡಿ ಜಾಸ್ತಿ. ನನ್ನ ಮ್ಯಾಕ್ಸಿಮಮ್ ಅದೇ ಮೇಲೆ ಮೇಲೆ ಮೇಲೆ ಮೇಲೆ ಮೇಲೆ ಮೇಲೆ ಮೇಲೆ ಕುತ್ತಿಗೆ ಹಿಚ್ಚಿಕ್ತಿರೋ ಪ್ರಕರಣ ಗ್ರಂಥಗಳು ಯಾಕೆ ಇಷ್ಟು ಪ್ರಮುಖವಾದ ಪಾತ್ರ ವಹಿಸ್ತಾವೆ ಅಂತಂದ್ರೆ, ಸಾಧಕನು ಮುಮುಕ್ಷು ವಿಲ್ ಹ್ಯಾವ್ ಅ ಗೈಡ್. ಅಂತಹ ಅನೇಕ ಪ್ರಕರಣ ಗ್ರಂಥಗಳಲ್ಲಿ ಒಂದು ಪ್ರಕರಣ ಗ್ರಂಥ ಆತ್ಮಬೋಧ. ವಿಷಯ ತತ್ವಬೋಧದಲ್ಲಿಯೂ ಆತ್ಮಬೋಧದಲ್ಲಿಯೂ ಬೇರೆ ಬೇರೆ ವಿಷಯ ಇದೆ ಅಂತ ತಿಳ್ಕೋಬೇಡಿ. ಅಥವಾ ಇನ್ನ ಬೇರೆ ಇನ್ನಾವುದೋ ಒಂದು ಪ್ರಕರಣ ಗ್ರಂಥದಲ್ಲಿ ಬೇರೆ ವಿಷಯ ಇರ್ತದೆ ಅಂತ ತಿಳ್ಕೋಬೇಡಿ. ಅದು ವೇದಾಂತ ಸಾರವೇ ಆಗಲಿ, 500 ಶ್ಲೋಕದ ವಿವೇಕ ಚೂಡಾಮಣಿಯಾಗಲಿ, ಇವೆಲ್ಲ ಗ್ರಂಥಗಳಲ್ಲಿ ಕೂಡ ವಿಷಯ ಹಾಗೇ ಇರ್ತದೆ. ಅದೇ ಪಂಚಕೋಶ ಜಿಜ್ಞಾಸ, ಅದೇ ಪಂಚೀಕೃತ ಜಿಜ್ಞಾಸ, ಇವೆಲ್ಲ ಹೇಗಿರ್ತೋ ಹಾಗೆ ಇರ್ತವೆ. ಪಂಚೀಕರಣ ಇಲ್ಲಿ ಪಂಚೀಕರಣ ಬರ್ತದೆ, ಎಲ್ಲವೂ ಹಾಗೆ ಇರ್ತವೆ. ಆದರೂ ಕೂಡ ಕೆಲವು ಪ್ರೋಸ್ ಆರ್ಡರ್ ಆಗಿರ್ತವೆ, ಕೆಲವು ಪೊಯಿಟಿಕಲ್ ಆರ್ಡರ್ ಆಗಿರ್ತವೆ. ಉದಾಹರಣೆಗೆ ತತ್ವಬೋಧ ಗದ್ಯ ರೂಪದಲ್ಲಿತ್ತು, ಈಗ ನಿಮಗೆ ಸಿಗ್ತಾ ಇರುವಂತ ಆತ್ಮಬೋಧ ಇದು ಪದ್ಯ ರೂಪದಲ್ಲಿ ಗೊತ್ತಲ್ಲ. ಗದ್ಯ ರೂಪದಲ್ಲಿದ್ರು ವ್ಯಾಖ್ಯಾನ ಮಾಡಿ ಬರ್ತದೆ, ಪದ್ಯ ರೂಪದಲ್ಲಿದ್ರು ವ್ಯಾಖ್ಯಾನ ಮಾಡಿ ಬರ್ತದೆ, ಅದೇನು ದೊಡ್ಡ ವಿಷಯ ಅಲ್ಲ. ವಿಷಯ ಏನಂದ್ರೆ ಇವುಗಳಲ್ಲಿ ಒಂದು ತತ್ವ ವಿಚಾರ ಸೇಮ್ ಹಾಗೆ ಇರ್ತವೆ. ಎಲ್ಲ ತತ್ವ ವಿಚಾರಗಳು ಹಾಗೆ ಇರ್ತವೆ, ಎಲ್ಲವೂ ಕೂಡ ವೇದಿಕೆಯನ್ನು ಸಿದ್ಧಪಡಿಸ್ತದೆ. ಅಂತಹ ಒಂದು ಗ್ರಂಥ ಆತ್ಮಬೋಧ. ಇದಕ್ಕೆ ಇನ್ನು ಹೆಚ್ಚಿಗೆ ಇನ್ನೇನು ಇಂಟ್ರೊಡಕ್ಷನ್ ಕೊಡದೇನೆ, ಪೀಠಿಕೆಯನ್ನ ಜಗ್ಗದೇನೆ ನಾವು ಶ್ಲೋಕಗಳಿಗೆ ಹೋಗೋಣಂತೆ. ತಪೋಭಿಕ್ಷೀಣ ಪಾಪಾನಾಂ ತಪೋಭಿಕ್ಷೀಣ ಪಾಪಾನಾಂ ಶಾಂತಾನಾಂ ವೀತರಾಗಿಣಾಂ ಶಾಂತಾನಾಂ ವೀತರಾಗಿಣಾಂ ಮುಮುಕ್ಷೂಣಾಮಪೇಕ್ಷೋಯಂ ಮುಮುಕ್ಷೂಣಾಮಪೇಕ್ಷೋಯಂ ಆತ್ಮಬೋಧೋ ವಿಧೀಯತೆ ಆತ್ಮಬೋಧೋ ವಿಧೀಯತೆ ತಪೋಭಿಕ್ಷೀಣ ಪಾಪಾನಾಂ ತಪೋಭಿಕ್ಷೀಣ ಪಾಪಾನಾಂ ಶಾಂತಾನಾಂ ವೀತರಾಗಿಣಾಂ ಮಹೇಶ್ಯೋಯಂ ಆತ್ಮಬೋಧೋ ವಿಧೀಯತೆ. ಆತ್ಮಬೋಧ ವಿಧೀಯತೆ, ಅಯಂ ಆತ್ಮಬೋಧ ವಿಧೀಯತೆ. ಈ ಆತ್ಮಬೋಧ ಎನ್ನುವ ಗ್ರಂಥವನ್ನ ನಾವು ಈಗ ಉಪದೇಶಿಸುತ್ತಿದ್ದೇವೆ, ಬರೆಯುತ್ತಿದ್ದೇವೆ, ಕೊಡುತ್ತಿದ್ದೇವೆ, ಲೋಕಾರ್ಪಣೆಯನ್ನ ಮಾಡುತ್ತಿದ್ದೇವೆ. ಅರ್ಥ ಮಾಡ್ಕೊಂಡ್ರಿ, ಬ್ರಿಡ್ಜು, ಡ್ಯಾಮು ಇವು ಮಾತ್ರ ಲೋಕಾರ್ಪಣೆ ಆಗ್ಬೇಕಂತ ಏನ್ ನಿಯಮಿಲ್ಲ. ಅವು ಯಾವತ್ತಾದ್ರೂ ಒಂದು ಒಡೆದು ಹೋಗೋವೆ. ಇದು ಲೋಕಾರ್ಪಣೆ ಆಯ್ತು ಅಂತಂದ್ರೆ ಆ ಚಂದ್ರಾರ್ಕವರೆಗೂ ಕೂಡ ಸಂಪ್ರದಾಯ ಉಳಿತದೆ. ಅಂಡರ್ಸ್ಟ್ಯಾಂಡ್ ದಿಸ್. ಇವು ಲೋಕಾರ್ಪಣೆ ಆಗ್ಬೇಕು, ಇವು ಜಾತಿ ಅರ್ಪಣೆ ಆಗಬಾರ್ದು, ಸಂಕುಚಿತವಾದ ಭಾವಗಳಿಂದ ಕೂಡಿರಬಾರ್ದು. ಓಪನ್ ಆಗಿ ಸಮಸ್ತ ಜನರು ಕೂಡ ಇದನ್ನ ಸ್ವೀಕರಿಸುವಂತ ಹಂತದಲ್ಲಿ ಇರ್ಬೇಕಪ್ಪ. ಇದೇನಿದು ಲೋಕಾರ್ಪಣೆ ಅಂತ ಕರೆಯಲ್ಪಡುತ್ತದೆ. ಅಯಂ ಆತ್ಮಬೋಧ, ಈ ಆತ್ಮಬೋಧ ಅನ್ನುವಂತಹ ಈ ಉಪದೇಶ, ಇದು ವಿಧೀಯತೆ, ಇದು ನಮ್ಮಿಂದ ಈಗ ಕೊಡಲಾಗುತ್ತದೆ, ಈ ಗ್ರಂಥವನ್ನು ರಚಿಸಲಾಗುತ್ತದೆ. ಇತ್ಯರ್ಥ. ಯಾರಿಗೆ ಕೊಡ್ತೀರಿ ನೀವು ಇದನ್ನ, ಈ ಉಪದೇಶವನ್ನ? ಬಹಳ ಸುಂದರವಾಗಿದೆ. ಏನಂದ್ರೆ ಮುಮುಕ್ಷೂಣ ಯಾರಿಗೆ ಮುಮುಕ್ಷು ಅಂತ ಕರಿಬೇಕು? ಅಪ್ಲಿಕೇಶನ್ ಫಾರ್ಮ್ ಒಳಗೆ ನಾನು ಮುಮುಕ್ಷು ಅಂತ ಬರೆದಿರ್ತಾನ? ನೀವು ಮುಮುಕ್ಷು ಹೌದು ಅಲ್ಲ ಅಂತ ಅಪ್ಲಿಕೇಶನ್ ಕೇಳ್ತಾರ? ಯಾರನ್ನ ಮುಮುಕ್ಷುಗಳು ಅಂತ ಕರಿಬೇಕು? ಮೋಕ್ಷೋ ಮೇ ಭೂಯಾತ್ ಇತಿ ತೀವ್ರ ಇಚ್ಛಾ. ಮೇ ಮೋಕ್ಷ, ನನಗೆ ಮೋಕ್ಷವು ಉಂಟಾಗಲಿ, ನನಗೆ ಮೋಕ್ಷವು ಉಂಟಾಗಲಿ ಅಂತ ತೀವ್ರ ಇಚ್ಛ. ಇಂಥವರನ್ನ ನಾವು ಅಪೇಕ್ಷಿಸಿ, ಇಂಥವರನ್ನ ನಾವು ದೃಷ್ಟಿಯಲ್ಲಿ ಇಟ್ಟುಕೊಂಡು ಈ ಆತ್ಮಬೋಧ ಅನ್ನುವ ಗ್ರಂಥವನ್ನು ಕೊಡುತ್ತಿದ್ದೇವೆ. ಯಾರಿಗೆ ಕೊಡುತ್ತಿದ್ದೇವೆ? ಮುಮುಕ್ಷುಣ, ಮೋಕ್ಷವನ್ನು ಬಯಸಿ ಬಂದಂತಹ ಮುಮುಕ್ಷುಗಳಿಗೆ. ಆ ಮುಮುಕ್ಷುಗಳ ಜೊತೆ ಜೊತೆಗೆ ಇತರ ಅಧಿಕಾರಿತ್ವಗಳು ಏನು? ಶಾಂತಾನಾಂ, ಅವರು ಶಾಂತರಾಗಿರಬೇಕು. ಏನ್ರಿ ಸೈಲೆಂಟ್ ಆಗಿದ್ರೆ ಕೊಟ್ಬಿಡ್ತೀರಾ? ಆ ಶಾಂತ ಅಲ್ಲ, ರಾಗದ್ವೇಷಗಳು, ಕಾಮಕ್ರೋಧಗಳು ಎಲ್ಲವೂ ಶಾಂತವಾಗಿರಬೇಕು. ಅಂತಹ ಪಕ್ವತೆ ಒಳಗೆ ಬಂದಿರಬೇಕು, ಅಂತಹ ಪ್ರಬುದ್ಧತೆ ಅವರಿಗೆ ಬಂದಿರಬೇಕು. ಆ ಪ್ರಬುದ್ಧತೆ, ಆ ಪಕ್ವತೆ ಯಾರಲ್ಲಿದೆಯೋ ಅವರಿಗೆ ಶಾಂತರು ಅಂತ ಕರೀತಾರೆ. ಶಾಂತೋ ಮಹಾಂತೋ ನಿವಸಂತಿ ಸಂತೋ ವಸಂತವಲ್ಲೋ ಕಹಿತಂಚರಂತ. ಮಮ ಗುರು, ನನ್ನ ಸದ್ಗುರು ಹೇಗಿದ್ದಾನೆ? ಶಾಂತ ಮಹಾಂತ, ಶಾಂತನಿದ್ದಾನೆ, ಮಹಾಹೃದಯವಂತನಿದ್ದಾನೆ. ವಿಶಾಲವಾದ ಹೃದಯವು ನನ್ನ ಗುರುವಿಂದು. ಲಾರ್ಜ್ ಹಾರ್ಟೆಡ್ ಪರ್ಸನ್ ಅಲ್ಲ, ಹೃದಯ ಉಬ್ಬ್ಯದ ಅಂತರ್ಥ. ಯಾವ ಹೃದಯ ಮಾತಾಡ್ತೀವಿ ನಾವು? ಯಾವ ಹೃದಯ ಮಾತಾಡ್ತೀವಿ ನಾವು? ಅಂತಃಕರಣ, ವಿಶಾಲವಾದ ಅಂತಃಕರಣ. ಎಷ್ಟು ವಿಶಾಲದರಿ? ಏನ್ ಕೇಳ್ತಿ ಪ್ರಶ್ನೆ? ಈ ವಿಶ್ವವೇ ತಾನು ಎನ್ನುವ ವಿಶಾಲವಾದ ಸಮಸ್ತ ವಿಶ್ವವೇ ತಾನು. ಅವನೇ ಮಹಾಂತ. ಇವನು ಇಂತಹ ಶಾಂತ ಪುರುಷನು. ವೀತರಾಗಿನ, ವೀತರಾಗಿನ ವೀತ ವಿಗತ ಇತ್ಯರ್ಥ. ವಿಗತ ರಾಗಿಣ, ರಾಗ ಬೇಕೇ ಬೇಕು ಎನ್ನುವ ಮೋಹ, ಆಗಲೇಬೇಕು, ಹೊಂದಲೇಬೇಕು, ಪಡೆಯಲೇಬೇಕು, ನಾ ಹೇಳಿದ ಹಾಗೇನೆ ಆಗಬೇಕದು, ಇದು ರಾಗ. ವೀತ ಇದನ್ನ ಬಿಟ್ಟುಕೊಟ್ಟವ, ಇದೆಲ್ಲ ಹೆಂಗ್ರಿ ಸಾಧ್ಯ ಆಯ್ತು? ಶಾಂತಾನಾಂ ವೀತರಾಗಿನ, ಅಯ್ಯೋ ಭಾರಿ ಕಷ್ಟದ ವಿಷಯಗಳಲ್ಲ, ಸಾಧ್ಯ ಇದೆ. ಏನು ತಪೋಭಿ ಕ್ಷೀಣ ಪಾಪಾನ, ತಪಸ್ಸಿನಿಂದ ಪಾಪಗಳನ್ನ, ತನ್ನಲ್ಲಿರುವಂತ ಕಲ್ಮಶಗಳನ್ನ ಕಳೆದುಕೊಂಡಿರ್ತಾನೆ. ಇದು ಪಾಪ ಅಂದ್ರೆ ಅದೃಷ್ಟ ಪಾಪ ಮಾತ್ರ ಅರ್ಥ ಮಾಡ್ಕೋಬಾರ್ದು. ಇಲ್ಲಿ ಪಾಪ ಅಂದ್ರೆ ತನ್ನ ಹೃದಯದಲ್ಲಿರುವಂತ ಕಲ್ಮಶಗಳು, ಕಷಾಯಗಳು, ಪ್ರತಿಬಂಧಕಗಳು. ಸಾಮಾನ್ಯವಾಗಿ ನಮ್ಮ ಅರಿವಿಗೆ ಬರುವಂತಹ ಕಲ್ಮಶಗಳು 10, ಆದರೆ ಇವುಗಳನ್ನು ಮೀರಿ ನೂರಾರು ಸಹಸ್ರಾರು ಕಲ್ಮಶಗಳು ನಮ್ಮ ಅರಿವಿಗೂ ಬರಲಾರದೆ ಒಳಮನಸ್ಸಿನ ಆಳದಲ್ಲಿವೆ ಅಲ್ವೋ. ಸಮಯಾಕಾಶವು ಒದಗಿ ಬಂದಾಗ, ಸಂದರ್ಭಾವಕಾಶಗಳು ಒದಗಿ ಬಂದಾಗ, ಅವುಗಳ ಜೊತೆ ನಮಗೆ ಸಂಬಂಧ ಒದಗಿ ಬಂದಾಗ, ಸರಿಯಾದ ಸಮಯದಲ್ಲಿ, ಸರಿಯಾದ ಸಂಬಂಧದಲ್ಲಿ, ಸರಿಯಾದ ಸ್ಥಾನದಲ್ಲಿ ಅವ್ಯಕ್ತವಾಗಿರುವ ಆ ನೋವುಗಳು, ಆ ಆಘಾತಗಳು ಅವ್ಯಕ್ತವಾಗಿ ಎಲ್ಲ ಕರೆಕ್ಟ್ ಆಗಿ ಇರ್ತದೆ. ಪ್ರೀತಿಸುವ ಬಂಧುಗಳಿರ್ತಾರೆ, ನಗಿಸುವ ಜೋಕರ್ಷಿಗಳಿರ್ತಾರೆ, ನಗೆ ಗುಂಪಿನ ಸದಸ್ಯರಾಗಿರ್ತೀವಿ. ಔಟ್ವರ್ಡ್ಲಿ ಎವ್ರಿಥಿಂಗ್ ಇಸ್ ಓಕೆ, ಒಳಗೂ ಒಂದು ಹಂತದಲ್ಲಿ ಓಕೆನೆ, ಆದ್ರೆ ಯಾವಾಗ ಸರಿಯಾದ ಸಂದರ್ಭ ಒದಗಿ ಬರ್ತದೆ ಆ ಸಂದರ್ಭದಲ್ಲಿ, ಆ ಸಮಯದಲ್ಲಿ ಅದು ಸರ್ಫೇಸ್ ಆಗ್ತದೆ. ಆವಾಗ ಆ ಸಹಿಸಲಾರದ ನೋವು, ಆಘಾತ, ಅದನ್ನು ಎದುರಿಸಲಾರದೆ ಅರ್ಜುನ ಕೇಳ್ಕೊಳ್ತಾನೆ, ಏನೋ ಬಿಟ್ಟು ಹೋಗಲಾರೆ, ಇದ್ದುಕೊಂಡು ಎದುರಿಸಲಾರೆ, ಈ ನೋವನ್ನ ಗೆಲ್ಲುವುದು ಹೇಗೆ? ಎತ್ತ ಶ್ರೇಯ ನಿಶ್ಚಿತ, ವಿಶೇಷವಾದ ತಪಸ್ಸನ್ನ ಮಾಡಿ. ಏನ್ ತಪಸ್ಸಾಮಿ? ಈಶ್ವರ ಭಾವದಿಂದ ಕೂಡಿದ ಜೀವನ. ಮುಂದೆ ಇದು ಬರುವುದಿಲ್ಲ, ಕರ್ಮಯೋಗ ಇತ್ಯಾದಿಗಳು ಇದ್ರೆ ಬರುವುದಿಲ್ಲ, ಹಂಗೆಲ್ಲ ಬರಂಗಿಲ್ಲ. ಇಲ್ಲ, ಕರ್ಮಯೋಗ ಇಸ್ ನೈದರ್ ಸಬ್ಜೆಕ್ಟ್ ಆಫ್ ಉಪನಿಷತ್. ಇದು ಶ್ರೀಕೃಷ್ಣ ಪರಮಾತ್ಮನ ಆವಿಷ್ಕಾರ, ಅವನ ಸಂಶೋಧನೆ. ಶಾಸ್ತ್ರಜ್ಞಾನವೂ ಸಿಕ್ಕಿರಬೇಕು, ಅವನ ಕರ್ತವ್ಯಗಳು, ಕರ್ಮಗಳು ಜರುಗಿರಬೇಕು. ಅನ್ಯಥಾ ಉಪನಿಷತ್ತುಗಳು ಕ್ಲಿಯರ್ ಹೇಳ್ಬಿಡ್ತಾವ, ಸನ್ಯಾಸಿಗಳು ಎಲ್ಲ ಬಿಡು, ನೀರ್ ಬಿಡು, ಬಾ, ಯಾಪ್ ಇಲ್ಲ, ಯಾವ ಇಲ್ಲ, ಬಾ ಸುಮ್ಮನೆ ಕೂತ್ಕೋ, ಮತ್ತೊಂದು ಹೆಚ್ಚಿಗೆ ಮಾತಾಡ್ಬೇಡ. ಇಷ್ಟು ಡೈರೆಕ್ಟ್ ಆಗಿ ಉಪನಿಷತ್ ಹೇಳ್ಬಿಡ್ತಾರ, ಅದು ಯಾವ್ದು ಕಾಂಪ್ರಮೈಸ್ ಮಾಡಕ್ ಹೋಗುದಿಲ್ಲ. ಆದರೆ ಗೀತಾಚಾರ್ಯ ವಾಯಾ ಮೀಡಿಯಾ ದಾರಿಯನ್ನು ಹುಡುಕಿ ಕರ್ಮಯೋಗದ ಸಿದ್ಧಾಂತವನ್ನು ಕೊಟ್ಟು ಆ ಮೂಲಕವಾಗಿ ಜಗತ್ತನ್ನೇ ಉದ್ಧಾರ ಮಾಡಿ. ಇವತ್ತು ನಾವಂತೇವಿ ಅಷ್ಟು ಗೀತಾ ಧ್ಯಾನ ಎತ್ತಿ ಮಾಡಿದ್ವಿ, ಇಷ್ಟು ಭಗವದ್ಗೀತಾ ಚಾಂಪ್ ಮಾಡಿದ್ವಿ, ಇಷ್ಟು ಭಗವದ್ಗೀತಾ ಚಿಂತನ ಮಾಡಿದ್ವಿ, ನೂರಾರು ಹೇಳ್ಕೊತೇವೆ ನಾವು ಇವತ್ತು. ಆದ್ರೆ ಇಂತಹ ಅಮೋಘವಾದ ಕಾರ್ಯ ಮುಂಚಿನ ಯಾವ ಅವತಾರಗಳಲ್ಲಿಯೂ ಆಗಿರುವಂತಹ ಮಹಾಕಾರ್ಯ ಅದು ಕೃಷ್ಣ ಪರಮಾತ್ಮನು ತನ್ನ ಅವತಾರ ಸಮಯದಲ್ಲಿ ಮಾಡಿದ್ದು ಇವತ್ತಿನ ಮಾರ್ಗದರ್ಶನವಾಗಿದೆ. ಅಂತಹ ಕರ್ಮಯೋಗವನ್ನು ತಂದು ಆ ಮೂಲಕವಾಗಿ ಈಶ್ವರನನ್ನ ನಮ್ಮ ಜೀವನದಲ್ಲಿ ತಂದ್ಕೋಬೇಕು. ರಾಜಕೀಯ ವ್ಯಕ್ತಿ ಆಗಿದ್ದೆ ಆದರೆ ಎದ್ದ ತಕ್ಷಣ ಮೊಟ್ಟ ಮೊದಲಿಗೆ ನನ್ನ ಪಾರ್ಟಿ ನ್ಯೂಸ್ ಏನದ, ಅವನ ಪಾರ್ಟಿ ಅಂದ್ರೆ ಗೊತ್ತಾಗ ಬಿಜೆಪಿ ಕಾಂಗ್ರೆಸ್, ನನ್ನ ಪಾರ್ಟಿ ನ್ಯೂಸ್ ಏನು, ಅವನ ಚಿತ್ತ ಅದರಲ್ಲೇ ಇರ್ತದೆ. ಅವನ ಸ್ಪೋರ್ಟ್ಸ್ ಮನ್ ಆಗಿದ್ದೆ ಆದ್ರೆ ನಿನ್ನೆ ಕೊನೆಗೆ ಕೆಲವು ಶಾರ್ಟ್ಸ್ ಗಳನ್ನು ನೋಡ್ಲಿಕ್ಕೆ ಆಗಲಿಲ್ಲ, ನಿನ್ನೆ ಧೋನಿ ಯಾವ ಶಾಟ್ ಹೊಡೆದ, ಸ್ಕೋರ್ ಎಷ್ಟಾಯ್ತು, ಅವರವರ ಆಸಕ್ತಿಯುಳ್ಳ ವಿಷಯದಲ್ಲಿ ಅವರವರ ಚಿತ್ರವು ಹೇಗೆ ನೆಲೆ ನಿಂತಿರುತ್ತದೆಯೋ ಹಾಗೆ ಮುಮುಕ್ಷುವಿನ ಚಿತ್ತ ಎಲ್ಲಿ ನಿಂತಿರಬೇಕು, ಮೋಕ್ಷದಲ್ಲಿ ನಿಂತು. ಇದಕ್ಕೆ ಪೂರಕವಾಗ್ತದೆ ಕರ್ಮಯೋಗ. ಹೇಗೆ ಪೂರಕವಾಗ್ತದೆ ಅಂತಂದ್ರೆ, ಅಂತಃಕರಣದ ರಾಗದ್ವೇಷಗಳನ್ನು ಶಾಂತ ಮಾಡಿ ಆ ಮೂಲಕವಾಗಿ ಅವನಿಗೆ ಏಕಾಗ್ರತೆಯನ್ನು ಬೆಳೆಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟು ಯಾವ ಈಶ್ವರನನ್ನ ಆರಾಧಿಸ್ತಾ ಇದ್ದನೋ, ಯಾವ ಈಶ್ವರನಿಗೆ ಎಲ್ಲವನ್ನು ಸಮರ್ಪಿತ ಮಾಡಿದ್ದನೋ, ಅದೇ ಈಶ್ವರನ ಅನುಗ್ರಹದಿಂದ ಅವನಿಗೆ ಸದ್ಗುರು ಪ್ರಾಪ್ತವಾಗಿ ಆ ಮೂಲಕವಾಗಿ ಅವನಿಗೆ ಮಹಾವಾಕ್ಯ ಉಪದೇಶ ಪ್ರಾಪ್ತವಾಗಿ ಮುಕ್ತನಾಗುತ್ತಾನೆ ಅನ್ನವ ಈ ರೀತಿಯಲ್ಲಿ ಅದು ಸಹಕರಿಸ್ತದೆ. ನಂಬರ್ ಒನ್. ನಂಬರ್ ಟೂ ಏನು ಅಂದ್ರೆ, ಈಶಾವಾಸ್ಯ ಉಪನಿಷತ್ತು ಈಶಾವಾಸ್ಯಮಿದಗುಂ ಸರ್ವಂ ಯತ್ಕಿಂ ಚ ಜಗತ್ಯಾಂ ಜಗತ್, ಬ್ರಹ್ಮವಿದ್ಯೆಯನ್ನ ಮಾತ್ರ ಹೇಳಿ ಕೊಟ್ಟಂತಹ ಉಪನಿಷತ್ತುಗಳು ಈ ಒಂದು ವಾಕ್ಯವನ್ನು ತೂರಿ ಬಿಡುತ್ತಾರೆ, ಏನಿದೆಯೋ ಅದೆಲ್ಲವೂ ಈಶ್ವರ ಸಾಕು, ನಮಗಿಷ್ಟು ಇಷ್ಟು ಸಾಕು. ನೀ ಡ್ರೈವಿಂಗ್ ಮಾಡ್ತೀಯೋ ಈಶ್ವರ, ನೀನು ಬಿತ್ತಿತೀಯ ಉತ್ತಿತೀಯ ಬೆಳಿತೀಯ ಈಶ್ವರ, ನೀ ಅಡಿಗೆ ಮಾಡ್ತೀಯ ಈಶ್ವರನ, ಕಸ ಕೊಡ್ತೀಯ ಈಶ್ವರ, ಮುದ್ರೆ ತಿಕ್ತೀಯ ಈಶ್ವರ, ಎಲ್ಲವೂ ಈಶ್ವರ. ಬಂದೋ ಇಲ್ಲೋ ನಿಮ್ ಜೀವನದ ಈಶ್ವರ, ಬ್ರಿಂಗ್ ಹಿಮ್ ಲೆಟ್ ಹಿಮ್ ಬಿ ವಿತ್ ಯು ರಿಲೇಟಿವ್ಲಿ, ಅಬ್ಸಲ್ಯೂಟ್ ಆಗಿ ಅವನಿಗೆ ತಂದ್ಕೊಳ್ಳಿಕ್ಕೂ ಆಗುದಿಲ್ಲ, ನೀವು ಅವನಿಗೆ ಕರೀಲಿಕ್ಕೂ ಆಗುದಿಲ್ಲ, ಯಾಕಂದ್ರೆ ನೀನೇ ಆಗಿದ್ದೀಯ. ನಾವು ಆ ಸೆನ್ಸ್ನಲ್ಲಿ ಮಾತಾಡ್ತಾ ಇಲ್ಲ, ಈಗ ರಿಲೇಟಿವ್ ಸೆನ್ಸ್ನೊಳಗ ಅಂತಃಕರಣದ ಕಲ್ಮಶಗಳು ಶಾಂತವಾಗಬೇಕು ಅಂತಂದ್ರೆ ಈ ತಪಸ್ಸು, ಅದಕ್ಕೆ ತಪಸ್ಸು ಅಂತ ಕರೀತಾರೆ ಈ ತಪಸ್ಸು. ಏನ್ ತಪಸ್ಸು? ಲೆಟ್ ಈಶ್ವರ ಬಿ ವಿತ್ ಮೀ, ಲೆಟ್ ಭಗವಾನ್ ಬಿ ವಿತ್ ಮೀ, ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಭಗವಂತನನ್ನ ತಂದ್ಕೊಳ್ಳೋದು ಭಾರಿ ಸುಲಭ, ಅಷ್ಟೇ ಕಷ್ಟ. ಯಾಕೆ ಕಷ್ಟ ಅಂದ್ರೆ, ಯಾರ್ಯಾರನ್ನು ತಂದ್ಕೊಂಡ್ಬಿಟ್ಟೀವಿ ಅವ್ನು ಹರ ಹಾಕೋದು ಕಷ್ಟ. ಮನೆ ಕಟ್ಟೋದು ಭಾರಿ ಸುಲಭ, ಇವತ್ತಿಗೆ ಹೋಗಿ ಒಂದು ರೌಂಡ್ ಹಾಕಿ ಬಂದಲ್ಲ ಹೇಳಿ ಅದು ಆಗತ್ತದ ಅಂತ ತಿಳ್ಕೊಂಡ್ಬಿಟ್ಟಿ. ಸೊಕ್ಕೆ ಸೊ ಮನೆ ಕಟ್ಟೋದು ದೊಡ್ಡ ವಿಷಯ ಅಲ್ಲ, ಮನೆ ಕೊಂಡ್ಕೊಂಬುದು ದೊಡ್ಡ ವಿಷಯ ಅಲ್ಲ, ಮನೆ ಓನರ್ಶಿಪ್ ಅನ್ನ ಎಸ್ಟಾಬ್ಲಿಷ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಏನೋ ಬ್ಯಾಂಕ್ ಲೋನ್ ತಗೊಂಡಿರ್ತೀವಿ ಆದ್ರಿಂದ ಮನೆಯನ್ನ ಯಾರಿಗೋ ಇರ್ಲಿಕ್ಕೆ ಕೊಡ್ತೀವಿ, ಅದು ಕೂಡ ದೊಡ್ಡ ವಿಷಯ ಅಲ್ಲ. ಇವತ್ತು ಬ್ರೋಕರ್ಸ್ ಅಷ್ಟು ತರ ಬ್ರೋಕರ್ ಸಿಗ್ತಾರೆ, ಸುಮ್ಮನೆ ನ್ಯೂಸ್ ಕೊಟ್ಟರು ಸಾಕು, ಒಂದು ವಾರದೊಳಗಾಗಿ ನಿಮ್ಮ ಮನೆಗೆ ಯಾರನ್ನೊಬ್ರು ಕರ್ಕೊಂಬಂದು ತಾ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಬೆಣ್ಣೆ ತಿನ್ನಂಗೆ ತಿಂದು ತಾವು ಹೋಗ್ತಾರೆ, ಅದು ದೊಡ್ಡ ವಿಷಯ ಅಲ್ಲ. ಬಹಳ ದೊಡ್ಡ ವಿಷಯ ಏನು ಅಂದ್ರೆ, ಆ ಬಂದವ್ರನ್ನ ವಾಪಸ್ ಖಾಲಿ ಮಾಡ್ರಿ ಅಂತ ಹೇಳಿ ಬಂದ್ರು. ಅದು ಏನ್ ವ್ಯಾಮೋಹ, ಏನ್ ಅಟ್ಯಾಚ್ಮೆಂಟು. ರಘುನಂದನ್ ಲಾಸ್ಟ್ ಒಂದು ಅಪಾರ್ಟ್ಮೆಂಟ್, ಒಂದು ಟೋಟಲ್ ಅಪಾರ್ಟ್ಮೆಂಟ್ ಈ ಲಾಸ್ಟ್. ಇನ್ನೂ ತನಕ ಬಿಟ್ಟು ಹೋಗ್ತಾರೆ, 15 ವರ್ಷ ಆಯ್ತು ಬಿಡಿಸಿ ಪ್ರಯತ್ನ ಮಾಡಿಬಿಟ್ಟು. ಕರಾರುವಾಕೆ 11 ತಿಂಗಳ ಬರ್ಸ್ಕೊಂಡಾರ, ರಿಜಿಸ್ಟರ್ ಮಾಡ್ತಾರ, ಅದು ಮಾಡ್ಯಾರ, ಎಲ್ಲ ಮಾಡ್ಯಾರ. 12ನೇ ತಿಂಗಳು ಬಂತು, ಮೊದಲು ಅವ್ರಿಗೆ ವಾರ್ನಿಂಗ್ ಕೊಟ್ರು, ಬಿಡ್ಲಿಲ್ಲ ಬಿಡ್ಲಿಲ್ಲ, 1 ವರ್ಷ ಕಳಿತು ಬಿಡ್ಲಿಲ್ಲ, 2 ವರ್ಷ ಕಳಿತು ಬಿಡ್ಲಿಲ್ಲ, 5 ವರ್ಷ ಕಳಿತು ಬಿಡ್ಲಿಲ್ಲ. ಕೋರ್ಟ್ನಾಗ ಸಿಕ್ಕಾಬಿಟ್ಟಿದ್ರು, ವಾದ ಮಾಡಿದ್ರು, ಅದು ಮಾಡಿದ್ರು, ಸಿಕ್ಕಾಬಿಟ್ಟು ಹಣ ಖರ್ಚಾಯ್ತು. ಇನ್ನ ಬಿಟ್ಟಿಲ್ಲ, 15 ವರ್ಷ. ನೀರಿಲ್ಲ ಅಲ್ಲಿ ಮಲ್ಲೇಶ್ವರದ ಹೋಗಿ ಏಟ್ ಕ್ರಾಸ್ನಾಗ. ಹಾ ಪಾಪ, ಈ ಲಾಸ್ಟ್ ಲಾಟ್ ಆಫ್ ಥಿಂಗ್ಸ್ ಇದೆ, 8th ಕ್ರಾಸ್ ಅಂಡ್ 5th ಕ್ರಾಸ್. ಅವನಿಗೂ 8th ನಂಬರ್ ಸರಿ ಇಲ್ಲ. ಖಾಲಿ ಮಾಡುದಿಲ್ಲ. ನೀವೇನು ಉಪನ್ಯಾಸ ಬರ್ತೀರಿ, ಆತ್ಮ ಪರಮಾತ್ಮ ಸಚ್ಚಿದಾನಂದ ಕೇಳ್ಕೊತೀರಿ, ಒಳಗಿದ್ದವ್ರು ಖಾಲಿ ಮಾಡ್ಬೇಕಲ್ಲ ಅವ್ರ. ಒಳಗಿದ್ದವ್ರು ಖಾಲಿ ಹೆಂಗ್ ಮಾಡ್ತಾರ ಅವ್ರು? ಅನ್ಲೆಸ್ ಅಂಟಿಲ್ ಯು ಬ್ರಿಂಗ್ ಈಶ್ವರ ಅಗೇನ್ ಅಂಡ್ ಅಗೇನ್. ಓ, ನಾವು ಈಶ್ವರ ತಿಳ್ಕೊಂಡ್ವಿ, ಇನ್ನೇನ್ ನಾವು ಮಾಡೋದು ಏನು ಇಲ್ಲ. ನೋ, ತಿಳ್ಕೊಳ್ಳದೆ ಇದ್ರೆ ನೀವು ಮಾಡೋದು ಏನು ಇದ್ದಿದ್ದಿಲ್ಲ. ಈಗ ತಿಳ್ಕೊಂಡಿಲ್ಲ, ಈಗ ಮಾಡೋದು ಸಾಕಷ್ಟಿದೆ. ಏನು ಮಾಡಬೇಕು? ಪ್ಲೀಸ್, ನಿರಪೇಕ್ಷ ಭಾವದಿಂದ ಏನನ್ನೂ ಬಯಸದೆ ಆ ಭಗವಂತನನ್ನ ಸ್ತುತಿ ಮಾಡಿ. ಮುರಳೀಧರ ಗೋವರ್ಧನ ಧಾರಿ ರಾಧಾಕೃಷ್ಣ ಕುಂಜ ವಿಹಾರಿ. ಏನ್ ಬೇಡದೆಪ್ಪ? ರಾಧಾಕೃಷ್ಣ ಕುಂಜ ವಿಹಾರಿ ಮುರಳೀಧರ ಗೋವರ್ಧನಕಾರಿ ಶಂಖ ಚಕ್ರ ಪೀತಾಂಬರಧಾರಿ. ಏನ್ ಮಾಡ್ದಿ? ನೀ ಶಂಖವನ್ನ ಹಿಡಿದೀಯ, ನೀ ಚಕ್ರವನ್ನ ಬಂದಿದ್ದೀಯ, ಪೀತಾಂಬರವನ್ನು ಹುಟ್ಟಿದ್ದೀಯ. ಯು ಆರ್ ಓನ್ಲಿ ಪ್ರೇಸಿಂಗ್ ಹಿಮ್. ದಿಸ್ ಇಸ್ ವಾಟ್ ಇಸ್ ಗಾಡ್ ಪ್ರೇಯರ್. ಕರುಣಾ ಸಾಗರ ಕೃಷ್ಣ ಮುರಾರಿ, ಕರುಣಾ ಸಾಗರ ಕೃಷ್ಣ ಮುರಾರಿ ರಾಧಾ ಕೃಷ್ಣ ಕುಂಜ ವಿಹಾರಿ ಮುರಳೀಧರ ಗೋವರ್ಧನ ಧಾರಿ ಶಂಖ ಚಕ್ರ ಪೀತಾಂಬರಧಾರಿ ಕರುಣಾ ಸಾಗರ ಕೃಷ್ಣ ಮುರಾರಿ. ಹೌ ಕೈಂಡ್ ಯು ಆರ್ ಕೃಷ್ಣ. ಮುರ ಎನ್ನುವ ರಾಕ್ಷಸನನ್ನು ಕೊಂದು ಈ ಸಮಾಜಕ್ಕೆ ಎಂಥ ದೊಡ್ಡ ಉಪಕಾರವನ್ನು ಮಾಡಿದ್ದೀಯಾ, ಹೌ ಕೈಂಡ್ ಯು ಆರ್ ಅಂತ ಅವನನ್ನು ಪ್ರೇಸ್ ಮಾಡೋದಿದೆ. ಅವನಿಂದ ಬೇಡೋದು ಏನೂ ಇಲ್ಲ. ನನಗೆ ಇತ್ತೀಚೆಗೆ ಅನ್ನಿಸ್ತದ, ಭಜನೆಯಂತಹ ಶ್ರೇಷ್ಠವಾದ ಪ್ರೇಯರ್ ಇನ್ನೊಂದು ಯಾವುದೂ ಇಲ್ಲ. ಜಸ್ಟ್ ಡೂ ಭಜನ್ಸ್. ಯಾವ ಧ್ವನಿ ಅದನ್ನು ಇರಲಿ ಬಿಡೋ ಮಾರಾಯ. ಭಗವಂತನೇ ಅರ್ಥ ಆಗ್ತದೆ ಇವನ್ ಧ್ವನಿನಾಗ ಇಷ್ಟು ಅಂತ ಅರ್ಥ ಆಗ್ತದೆ ಅವನಿಗೆ. ನೀ ಭಗವಂತನಿಗಾಗಿ ಹಾಡ್ತೀಯೋ, ಏನು ಅಕ್ಕಪಕ್ಕದವರಿಗಾಗಿ ಹಾಡ್ತೀಯೋ. ಈ ಮೂಲಕವಾಗಿ ವೆನೆವರ್ ಇಸ್ ಪಾಸಿಬಲ್, 1 time a day, 2 times a day, 3 times a day, ಬ್ರಿಂಗ್ ಈಶ್ವರ, ಬ್ರಿಂಗ್ ಈಶ್ವರ, ಥಿಂಕ್ ಅಬೌಟ್ ಈಶ್ವರ, ಟಾಕ್ ಅಬೌಟ್ ಈಶ್ವರ, ಅವನ ಬಗ್ಗೆ ಮಾತಾಡೋಣ, ಅವನನ್ನು ತಗೊಂಬೋಣ, ಅವನನ್ನು ಸ್ತುತಿ ಮಾಡೋಣ, ಅವನಿಗಾಗಿ ಇರೋಣ, ಅವನಿಂದಲೇ ಇರೋಣ ಅನ್ನೋ ಭಾವಗಳನ್ನು ಮತ್ತೆ ಮತ್ತೆ ಬೆಳೆಸೋದ್ರಿಂದ ಪರಮಾತ್ಮನ ಜೊತೆ ಇರ್ತಾನೆ. ಅವ್ರು ಒಳಗಿದ್ದವರೆಲ್ಲ ಹೊರಗೆ ಹೋಗ್ಬಿಡ್ತಾರೆ. ತುಂಬಬೇಕು ಇವ್ರನ್ನ, ಈಶ್ವರನ ತುಂಬಿದಂಗೆ ತುಂಬಿದಂಗೆ ಅವರು ಬುಟ್ ಬುಟ್ ಬುಟ್ ಬುಟ್ ಬುಟ್ ಅಂತ ಖಾಲಿ ಮಾಡಿ ಹೋಗ್ಬಿಡ್ತಾರೆ. ಕೊಡ ತುಂಬುದು ನೋಡಿ, ಇಲ್ಲ ಕೊಡ ನೀರ್ನ ನೀರ್ ತುಂಬ್ತಾನಿಲ್ಲ ಕೊಡ ಅಂದ್ರೆ ಪಾಟ್. ಯು ಅಂಡರ್ಸ್ಟ್ಯಾಂಡ್ ಪಾಟ್ ಏನು ಪಾಟ್? ನೀರೊಳಗೆ ಮುಗಿಸ್ಕೊಳ್ಳಿ, ಏನು ಶಬ್ದ ಮಾಡ್ತದಿಲ್ಲ, ಏನು ಶಬ್ದ ಮಾಡ್ತದೆ? ಡುಂ ಡುಂ ಡುಂ ಡುಂ ಡುಂ ಡುಂ ಡುಂ ಡುಂ ಡುಂ ಡುಂ, ಹೌದಲ್ಲ? ಹಾ ಹಾ, ಯಾಕೆ ಶಬ್ದ ಮಾಡ್ತದೆ ಹೇಳ. ಹೌದ, ಶಬ್ದ ಯಾಕೆ ಮಾಡ್ಬೇಕು? ಸುಮ್ಮನೆ ತುಂಬಲಿಕ್ಕೆ ಆಗುದಿಲ್ಲ. ಅಲ್ಲಿ ಗಾಳಿ ಇರ್ತದಲ್ಲ, ಏರ್ ಏರ್ ಇಸ್ ದೇರ್ ನೋ ಇನ್ಸೈಡ್, ದಟ್ ಏರ್ ಹ್ಯಾಸ್ ಟು ಗೋ, ವೈಲ್ ಗೋಯಿಂಗ್ ಇಟ್ ಮೇಕ್ ಸಾಂಗ್, ನಾವಲ್ಲೇ ಅಡುಗ್ದಮ್ ನಾವಲ್ಲೇ ಅಡುಗ್ದಮ್ ನಾವಲ್ಲೇ ಚಪ್ ಹೋಗ್ಸಮ್ಮನೆ ಡುಮ್, ಅವಾಗ ನೀರು ತುಂಬಿರ್ತದ. ಹಾಗೆ ಬ್ರಿಂಗ್ ಈಶ್ವರ ಇನ್ನು ಅನ್ಸ್ತಾರೆ, ಲಿವ್ ವಿತ್ ಈಶ್ವರ. ಜನ ನಿನ್ನ ಹುಚ್ಚ ಅಂತ ಕರೆದ್ರು ಚಿಂತೆ ಇಲ್ಲ, ನಿನ್ನಂತ ಬೆಸ್ಟ್ ಇನ್ನೊಬ್ರು ಯಾರು ಇರುದಿಲ್ಲ. ಅಕ್ಕ ಮಹಾದೇವಿ ಹುಚ್ಚ ಅಂತ ಕರೆಸ್ಕೊಂತ, ಮೀರಾ ಹುಚ್ಚಿ ಅಂತ ಕರೆಸ್ಕೊಂತ, ಗೋರ ಕುಂಬಾರ ಅವನು ನಿಷ್ಕರುಣೆ ಅಂತ ಕರೆಸ್ಕೊಂಡ, ತನ್ನ ಮಗನನ್ನೇ ಕೊಂದು ಹಾಕಿ ಅಂತೇಳಿ ಹುಚ್ಚ ಅಂತ ಕರೆಸ್ಕೊಂಡವರೆಲ್ಲ ಜ್ಞಾನಿಗಳಾಗೋಂಗಿಲ್ಲ. ತಪೋ ಕ್ಷೀಣ ಪಾಪಾನ, ಇದೇ ತಪಸ್ಸು. ಈ ತಪಸ್ಸಿಂದ ಕ್ಷೀಣ ಪಾಪಾನ, ರಾಗ ದ್ವೇಷ ಕಾಮ ಕ್ರೋಧಗಳು ಎಲ್ಲವೂ ಶಾಂತವಾಗಿ, ಶಾಂತಾನ ವೀತರಾಗಿನ ಎಲ್ಲ ವಿಶೇಷಣಗಳು ಯಾರಿಗೆ? ಆ ಮುಕ್ಷುವಿಗೆ ವಿಶೇಷ. ಮುಕ್ಷೂಣ ಅಪೇಕ್ಷೋಯಂ ಆತ್ಮಬೋಧೋ ವಿಧೀಯತೆ. ನೆಕ್ಸ್ಟ್, ಬೋಧೋನ್ಯ ಸಾಧನೆಭ್ಯೋ ಹಿ ಸಾಕ್ಷಾನ್ ಮೋಕ್ಷೈಕ ಸಾಧನಂ, ಪಾಕಸ್ಯ ವನ್ನಿವ ಜ್ಞಾನಂ ವಿನಾ ಮೋಕ್ಷೋ ನ ಸಿದ್ಧ್ಯತಿ. ಬೋಧೋನ್ಯ ಸಾಧನೆಭ್ಯೋ ಹಿ ಸಾಕ್ಷಾನ್ ಮೋಕ್ಷೈಕ ಸಾಧನಂ, ಪಾಕಸ್ಯ ವನ್ನಿವ ಜ್ಞಾನಂ ವಿನಾ ಮೋಕ್ಷೋ ನ ಸಿದ್ಧ್ಯತಿ. ಅನ್ಯ ಸಾಧನೆಭ್ಯ ಹಿ ಬರ್ಕೋಬೇಕು, ಅನ್ವಯ ಬರ್ಕೋಬೇಕು. ಅನ್ಯ ಸಾಧನೆಭ್ಯ ಹಿ, ಅನ್ಯ ಸಾಧನೆಭ್ಯ ಹಿ ಮೋಕ್ಷ ನ ಸಿದ್ಧ್ಯತಿ. ಪಾಕಸ್ಯ ವನ್ನಿವತ್, ಪಾಕಸ್ಯ ವನ್ನಿವತ್ ಜ್ಞಾನಂ ಸಾಕ್ಷಾತ್ ಮೋಕ್ಷ ಏಕ ಸಾಧನಂ. ಅರ್ಥ ಬರ್ಕೊಡ್ರಿ, ಜ್ಞಾನ ಎನ್ನುವ ಒಂದು ಸಾಧನೆ ಇಲ್ಲದೆ ಹೋದಲ್ಲಿ ಬೇರೆ ಇನ್ನಾವ ಸಾಧನೆಯಿಂದಲೂ ಮೋಕ್ಷವನ್ನ ಹೊಂದುವ ಸಾಧ್ಯತೆ ಇಲ್ಲ. ಇಲ್ಲೇ 90 ಭಾಗ ಕ್ಲಾಸಿಗೆ ಬರೋದು ಬಿಟ್ಬಿಡ್ತಾರೆ, ಮುಗಿದೋಯ್ತಂತಾರೆ. ಹೇಗೆಂದರೆ, ಏನೆಲ್ಲ ಸಾಧನೆಗಳಿದ್ದರೂ ಅಡಿಗೆಯನ್ನು ಮಾಡಲು ಬೆಂಕಿಯು ಹೇಗೆ ಸಾಕ್ಷಾತ್ ಸಾಧನೆಯೋ, ಹಾಗೆ ಜ್ಞಾನವು ಮೋಕ್ಷಕ್ಕೆ, ಜ್ಞಾನವು ಮೋಕ್ಷಕ್ಕೆ ಸಾಕ್ಷಾತ್ ಸಾಧನ ಎನಿಸಿಕೊಂಡಿದೆ. ಮೋಕ್ಷಕ್ಕೆ ಸಾಕ್ಷಾತ್ ಸಾಧನ ಅನಿಸಿಕೊಂಡಿದೆ. ಓ